ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಅವಕಾಶಗಳು ಮತ್ತು ಸವಾಲುಗಳು, ಈ ವಿಷಯವಾಗಿ ಬೀರಣ್ಣ ನಾಯಕ್ ಮಗಟ, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿಯ ಅಧ್ಯಕ್ಷರು, ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಬೀರಣ್ಣ ನಾಯಕ್ ಮಗಟ ಅವರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ಜನರು ಪ್ರವಾಸೋದ್ಯಮ ಅಥವಾ ಪ್ರವಾಸಕ್ಕೆ ಹೋಗುವಂತಹದ್ದು ಹೆಚ್ಚು ಹೆಚ್ಚು ನಾವು ನೋಡ್ತಾ ಇದ್ದೀವಿ. ಕೈಯಲ್ಲಿ ಒಂದಷ್ಟು ದುಡ್ಡು ಇದೆ, ಒಂದಷ್ಟು ಪರಿಸರ ಸ್ನೇಹಿಯಾದಂತಹ ವಾತಾವರಣಕ್ಕೆ ಹೋಗಬೇಕು, ಹೊಸ ಗಾಳಿ ಹೊಸ ನೀರು ಕುಡಿಬೇಕು ನೋಡಬೇಕು ಎನ್ನುವಂಥ ಒಂದು ಆಸಕ್ತಿಯು ಕೂಡ ನಮ್ಮ ಯುವಕರಲ್ಲಿ ಜಾಸ್ತಿ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶಗಳಿವೆ, ಈಗಿರುವಂತಹ ವ್ಯವಸ್ಥೆ ಹೇಗಿದೆ, ಇದರಲ್ಲಿರುವಂತಹ ನ್ಯೂನತೆಗಳು ಏನೇನು, ಹಾಗೂ ಹೊಸತಾಗಿ ಈ ಪ್ರವಾಸೋದ್ಯಮವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ತಾವು ಉತ್ತರ ಕನ್ನಡ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ, ನಿಮಗೆ ಏನನ್ನಿಸುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶೇಷತೆ ಏನು ಹೊರಗಿನವರಿಗೆ ನೋಡುವ ಹಾಗೆ? ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ವಿಶಿಷ್ಟವಾದ ವಿಶೇಷವಾದಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು 12 ತಾಲೂಕುಗಳನ್ನು ನಾನು ಅನೇಕ ಬಾರಿ ತಿರುಗಿದ್ದೇನೆ. ಕರಾವಳಿ, ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ್, ಅಚ್ಚ ಮಲೆನಾಡು, ಯಲ್ಲಾಪುರ, ಸಿರ್ಸಿ, ಸಿದ್ದಾಪುರ, ಅರೆ ಬಯಲಸೀಮೆ, ಅರೆ ಮಲೆನಾಡು, ಮುಂಡುಗೋಳ್, ಹಳಿಯಾಳ್, ಸುಪಾ, ದಾಂಡೇಲಿ, ಇಲ್ಲಿ ಇವುಗಳನ್ನು ನಾವು ನೋಡಿದಾಗ ಕರಾವಳಿಯಲ್ಲಿ ಇರುವಂಥ ವಿಶೇಷತೆ ಅಥವಾ ಇಲ್ಲಿರುವಂತಹ ಸಂಪ್ರದಾಯ ಅಥವಾ ಇಲ್ಲಿರುವಂತಹ ಸಂಸ್ಕೃತಿ ನಾವು ಮಲೆನಾಡಿಗೆ ಹೋದರೆ ಅಲ್ಲಿ ಕಾಣದೇ ಇರಬಹುದು. ಮಲೆನಾಡಿನಲ್ಲಿ ಅಲ್ಲಿದೇ ಆದಂತಹ ವಿಶೇಷತೆ ಇದೆ. ಅದೇ ರೀತಿಯಾಗಿ ನೀವು ಅರೆ ಬಯಲಸೀಮೆ ಅರೆ ಮಲೆನಾಡಿಗೆ ಹೋದಾಗ ಅಲ್ಲೂ ಕೂಡ ಭಿನ್ನತೆ ಇದೆ. ಆಹಾರದಲ್ಲಿ ಇರಬಹುದು, ಉಡುಪಿನಲ್ಲಿರಬಹುದು, ಚಿಂತನೆಯಲ್ಲಿ ಇರಬಹುದು. ಅದೇ ರೀತಿಯಾಗಿ ಪ್ರಾಕೃತಿಕವಾಗಿಯೂ ಕೂಡ ಅತ್ಯಂತ ಭಿನ್ನತೆ ಇದೆ. ಈಗ ನೋಡಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯನ್ನೇ ತೆಗೆದುಕೊಂಡ್ರೆ 142 ಕಿಲೋಮೀಟರ್ ಉದ್ದದಂತಹ ಒಂದು ಕರಾವಳಿ ಇದೆ. ಇದರಲ್ಲಿ 43 ಬೀಚ್ಗಳಿವೆ. ಇದರಲ್ಲಿ 7 ಬೀಚ್ಗಳು ವಿಶೇಷವಾದಂಥ ಬೀಚು. ಅದರಲ್ಲಿ ಒಂದು ಓಂ ಬೀಚ್ ಏನಿದೆ ಅದು ಜಗತ್ತಿನಲ್ಲಿಯೇ ವಿಶೇಷವಾದಂಥ ಒಂದು ಬೀಚು. ಇವುಗಳನ್ನು ಅಭಿವೃದ್ಧಿ ಪಡಿಸಿದರೆ, ಅಭಿವೃದ್ಧಿ ಅಂದರೆ ನಾನು ಅಲ್ಲಿ ವಿಶೇಷವಾದ ರಸ್ತೆ ಆಗಬೇಕಂತ ಹೇಳೋದಿಲ್ಲ, ಅಲ್ಲಿ ವಿಶೇಷವಾದ ಬಿಲ್ಡಿಂಗ್ ಆಗಬೇಕಂತ ನಾನು ಬಯಸೋದಿಲ್ಲ. ಹೋಗುವ ದಾರಿ, ಅದು ಕಾಲು ದಾರಿ ಆದರೂ ಚಿಂತೆ ಇಲ್ಲ, ಹೋಗುವ ದಾರಿ, ದಾರಿಯಲ್ಲಿ ಹೋಗುವ ಜನಕ್ಕೆ ಒಂದು ಸುರಕ್ಷತೆಯನ್ನು ನೀಡಿದರೆ ಈ ಎಲ್ಲ ಬೀಚುಗಳನ್ನು ಅಭಿವೃದ್ಧಿ ಮಾಡಬಹುದು. ಇದರ ಜೊತೆಗೆ ಈ ಪ್ರವಾಸೋದ್ಯಮದಲ್ಲಿ ಕರಾವಳಿಯನ್ನು ಬಳಸಿ ಏನು ಉದ್ಯಮವನ್ನು ಮಾಡ್ತಾ ಇದ್ದಾರಲ್ಲ, ಉದ್ಯಮ ಮಾಡುವವರಿಗೆ ನಿರ್ಬಂಧಗಳು ಇರಬೇಕು. ನಿರ್ಬಂಧಗಳ ಜೊತೆಗೆ ಇವರು ಸರ್ಕಾರದ ಒಂದು ಅನುಮತಿಯನ್ನ ಪಡೆದಿದ್ದಾರೋ ಹೇಗೆ, ಪಡೆದಿದ್ರೆ ಅನುಮತಿಗೆ ಅನುಗುಣವಾಗಿ ಇವರು ನಡ್ಕೊಳ್ತಾ ಇದ್ದಾರೋ ಹೇಗೆ, ಇವನ್ನೆಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಪ್ರವಾಸೋದ್ಯಮವನ್ನು ಕರಾವಳಿಯಲ್ಲಿ ಬೆಳೆಸಿದರೆ ಇದು ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಕಡಿಮೆ ಜಾಗದಲ್ಲಿ ಹಣ ಬರುವ ಒಂದು ಉದ್ಯಮವಾಗಿ ಬೆಳೆಯಬಹುದು. ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹಣ ಸಂದಾಯ ಆಗಬಹುದು. ನೀವು ಗಮನಿಸಿದ ಹಾಗೆ ಈ ಕರಾವಳಿಯ ಪ್ರವಾಸೋದ್ಯಮದಲ್ಲಿ ಏನೇನು ನ್ಯೂನತೆಗಳಿವೆ? ಈ ಕರಾವಳಿಯ ಪ್ರವಾಸೋದ್ಯಮದಲ್ಲಿ ಕೇವಲ ಬೀಚ್ ಅಷ್ಟೇ ಅಲ್ಲ. ಈಗ ನಾವು ಒಂದು ಬೀಚ್ನಲ್ಲಿ ನಿಂತಾಗ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂಸ್ಕೃತಿಯನ್ನ ಕೂಡ ನಾವು ನೋಡಬಹುದು. ಈಗ ಬಹಳಷ್ಟು ಜನರಿಗೆ ಮೀನುಗಾರರ ಪರಿಚಯ ಇಲ್ಲ, ಹೌದು, ಮೀನು ಹಿಡಿಯುವ ವಿಧಾನ ಅವರಿಗೆ ಗೊತ್ತಿಲ್ಲ, ಅವರಿಗೆ ರಂಪಣೆ ಏನಂದ್ರೆ ಗೊತ್ತಿಲ್ಲ, ಪಾತಿದೋಣಿ ಅಂದ್ರೆ ಏನು ಗೊತ್ತಿಲ್ಲ, ಸಂಗಡ ಅಂದ್ರೆ ಏನು ಗೊತ್ತಿಲ್ಲ. ಇಂಥವೆಲ್ಲವನ್ನು ತಿಳ್ಕೊಳ್ಳುವ ಒಂದು ಶೈಕ್ಷಣಿಕ ಕೇಂದ್ರ ಕೂಡ ಇದಾಗಿದೆ ಪ್ರವಾಸೋದ್ಯಮ ಜೊತೆಗೆ. ಅದೊಂದು ಅಧ್ಯಯನ ಕೇಂದ್ರ, ಇದು ಕೂಡ ಒಂದು ರೀತಿಯ ಪ್ರವಾಸೋದ್ಯಮವೇ. ಯಾಕೆಂದ್ರೆ ಪ್ರವಾಸೋದ್ಯಮಕ್ಕೆ ಒಂದು ಚೌಕಟ್ಟನ್ನು ಹಾಕಿಯೇ ಪ್ರವಾಸೋದ್ಯಮ ಅಂದ್ರೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರವಾಸೋದ್ಯಮಕ್ಕೆ ಅತ್ಯಂತ ವಿಸ್ತಾರವಾದಂತಹ ಅರ್ಥ ಇದೆ. ಅದರಿಂದ ಪ್ರವಾಸೋದ್ಯಮವನ್ನ ನಾವು ಒಂದು ಚೌಕಟ್ಟಿನಲ್ಲಿ ನೋಡೋದಕ್ಕಿಂತ ವಿಶಾಲ ಅರ್ಥದಲ್ಲಿ ನಾವು ನೋಡ್ತೇವೆ. ದೋಣಿಯನ್ನ ಸಮುದ್ರಕ್ಕೆ ಹೇಗೆ ಇಳಿಸ್ತಾರೆ ಕೇಳಿದ್ರೆ ಅದು ಯಾವ ಒಂದು ಪುಸ್ತಕದಲ್ಲಿ ನಿಮಗೆ ಸಿಗೋದಿಲ್ಲ, ಅದು ಅದರ ಅನುಭವಿಸಿಯೇ ಅದನ್ನು ನೋಡಬೇಕು. ಅಥವಾ ಒಂದು ಲೇಖನದಲ್ಲಿ ಬರೆದ್ರೆ ಅದಕ್ಕೆ ನಮ್ಗೆ ಸ್ಪಷ್ಟತೆ ಆಗೋದಿಲ್ಲ. ಆ ಕಾರಣದಿಂದ ಇವೆಲ್ಲವೂ ಕೂಡ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ, ಇವೆಲ್ಲವೂ ಕೂಡ ಬೀಚ್ನಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆಹಾರ ಪದ್ಧತಿ, ಈಗ ಕೆಲವರು ವೆಜಿಟೇರಿಯನ್ ಇರಬಹುದು, ಆ ವೆಜಿಟೇರಿಯನ್ನರಿಗೆ ಮೀನನ್ನು ಹೇಗೆ ತಯಾರು ಮಾಡ್ತಾರೆ, ಮೀನಿನ ಒಂದು ಡಿಶ್ ಹೇಗೆ ತಯಾರು ಮಾಡ್ತಾರೆ, ಮೀನು ಹಿಡಿಯುವುದನ್ನು ಕೂಡ ಕಲಿಬಹುದು. ಹೌದು, ಅದು ಅದನ್ನೇ ಹೇಳಿದ್ನಲ್ಲ, ರಂಪಣೆ ಅಂದ್ರೆ ಮೀನು ಹಿಡಿಯೋದನ್ನ. ಈಗ ಗಾಳ ಹಾಕ್ತಾರಂತ ನಾವು ಕೇಳ್ತೇವೆ, ಆದ್ರೆ ಗಾಳ ಹೇಗೆ ಹಾಕ್ತಾರೆ ಅದು ಅವರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಇಲ್ಲಿರುವಂತ ಭಾಷೆ ಇರಬಹುದು, ಇಲ್ಲಿರುವಂತ ಸಂಪ್ರದಾಯ ಇರಬಹುದು, ಇಲ್ಲಿರುವ ವೃತ್ತಿ ಇರಬಹುದು, ಪ್ರತಿ ಒಂದೂ ಕೂಡ ಶೈಕ್ಷಣಿಕವಾಗಿ ನಮಗೆ ಕೊಡುವುದರ ಜೊತೆಗೆ ಇದು ಪ್ರವಾಸೋದ್ಯಮ ಚೌಕಟ್ಟಿನ ಹೊರಗಿಲ್ಲ, ಚೌಕಟ್ಟಿನ ಒಳಗೆ ಇರ್ತದೆ. ಆದ್ರಿಂದ ಇಲ್ಲಿಯ ಬೀಚ್ಗಳನ್ನ ನಾವು ಬಹಳ ಅಭಿವೃದ್ಧಿಯನ್ನ ಪಡಿಸಬಹುದು. ಯಾಕೆಂದ್ರೆ ಇಲ್ಲಿ ಆ ಬೀಚುಗಳಿಗೆ ಸಿಗಬೇಕಾದಂತಹ ಪ್ರಚಾರ ಇನ್ನೂ ಸಿಗಲಿಲ್ಲ. ಈಗ ನೀವು ಕೇರಳಕ್ಕೆ ನೋಡಿದ್ರೆ ಕೇರಳದಲ್ಲಿ ಅನೇಕ ಉದ್ಯಮಿಗಳು ಅಲ್ಲಿ ಬಹಳ, ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಸಿದ್ರೆ ಬೀಚುಗಳು ಬಹಳ ಕಡಿಮೆ. ಅದು ಅವರ ಒಂದು ವರ್ಷದ ಕ್ಯಾಲೆಂಡರ್ನಲ್ಲಿ ಪ್ರತಿ ಒಂದು ಬೀಚನ್ನು ನಾವು ನೋಡ್ತೇವೆ. ಆ ಬೀಚ್ನಲ್ಲಿ ಏನು ಟೂರಿಸಮ್ಗೆ ಪೂರಕವಾದಂತಹ ಘಟನೆಗಳಿದೆ ಅದರ ಚಿತ್ರಗಳನ್ನು ತಮ್ಮ ಕ್ಯಾಲೆಂಡರ್ನಲ್ಲಿ ಹಾಕೊಳ್ತಾರೆ. ಅದರಿಂದ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಇರಬಹುದು, ಇಲ್ಲಂತ ನಾನು ಹೇಳೋದಿಲ್ಲ, ಆದರೆ ವ್ಯಾಪಕವಾದಂತಹ ಪ್ರಚಾರ ನಮ್ಮ ಯಾವ ಬೀಚಿಗೂ ಸಿಗ್ತಾ ಇಲ್ಲ. ಈಗ ನೋಡಿ, ಅಂಕೋಲಾದ ಒಂದು ಬೀಚ್ನಲ್ಲಿ ಚಂದ್ರಮೌಳಿಯ ಒಂದು ಫಿಲ್ಮ್ ಶೂಟಿಂಗ್ ಆಯಿತು. ಅಲ್ಲಿ ತನಕ ಆ ಬೀಚನ್ನ ಬಹಳಷ್ಟು ಮಂದಿ ನೋಡಲಿಲ್ಲಾಗಿದ್ರು, ಆ ಬೀಚಿಗೆ ಬೆಲೆಯೇ ಇಲ್ಲಾಗಿತ್ತು. ಚಂದ್ರಮೌಳಿಯಲ್ಲಿ ಫಿಲ್ಮ್ ಮಾಡಿದ್ದ ಅನ್ನುವ ಕಾರಣಕ್ಕಾಗಿ ಜನಸ್ತೋಮವೇ ಹೋಯ್ತಲ್ಲಿ. ಅಯ್ಯೋ, ಇಷ್ಟು ಇಷ್ಟು ಹತ್ತಿರ, ನಮ್ಮ ಪೇಟೆಯ ಹತ್ತಿರ ಕಾಲುದಾರಿಗೆ ನಿಲುಕುವಂತ ದೂರದಲ್ಲಿ ಇಷ್ಟು ಚೆನ್ನಾದ ಬೀಚ್ ಇದೆಯಲ್ಲ ಅನ್ನೋದು ಅಂಕೋಲೆ ಅವರಿಗೆ ಗೊತ್ತಿಲ್ಲ. ಬಹುಶಃ ಯಾಣದು ಕೂಡ ಹೌದು. ಯಾಣ ಏನಾಯ್ತಂದ್ರೆ, ನಮ್ಮೂರ ಮಂದಾರ ಹೋಗುವ ಫಿಲ್ಮ್ ಆದ ಮೇಲೆ ಪ್ರಚಾರ ಸಿಕ್ತು, ಅಪಪ್ರಚಾರನೂ ಸಿಕ್ತು. ಯಾಕೆ ಅಂದ್ರೆ ಎರಡು ದೃಷ್ಟಿಕೋನದಿಂದ ನೋಡಬೇಕು. ಯಾಣದ ಬಗ್ಗೆ ಒಳ್ಳೆ ಪ್ರಚಾರ ಸಿಕ್ತು, ಅದರ ಜೊತೆಗೆ ಅದೊಂದು ಲವರ್ಸ್ ಪಾರ್ಕ್ ಕೂಡ ಅಂತಾಯ್ತು. ಅದರಿಂದ ಒಂದು ಪ್ರದೇಶ ಪ್ರಚಾರ ಹೇಗೆ ಸಿಗಬೇಕಂದ್ರೆ ಆ ಪ್ರದೇಶಕ್ಕೆ ಪೂರಕವಾದ ಪ್ರಚಾರ ಸಿಗಬೇಕು, ಅದಕ್ಕೆ ಪೂರಕವಲ್ಲದ ಪ್ರಚಾರ ಸಿಗಬಾರದು. ಈಗ ಅಲ್ಲಿ ಅದು ಶಿವನ ಸ್ನಾನ, ಅದಕ್ಕೆ ಅನುಗುಣವಾಗಿಯೇ ಸಿಕ್ಕಿದ್ರೆ ಒಳ್ಳೇದಿತ್ತು. ಏನಾದರೂ ಆಗಲಿ, ಯಾಣಕ್ಕೆ ಒಳ್ಳೆ ಪ್ರಚಾರ ಸಿಕ್ಕಿದೆ. ಮೂಲಭೂತ ಸೌಕರ್ಯಗಳು ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ನಾನು ಕೂಡ ಈಗ ನಾನು ಈ ಸಮಿತಿಯ ಅಧ್ಯಕ್ಷ ಆದ ಮೇಲೆ ಎರಡು ಮೂರು ಸಲ ಅಲ್ಲಿ ಭೇಟಿಯನ್ನು ಕೂಡ ಮಾಡಿದೆ. ಈಗ ನೀವು ಕರಾವಳಿ ಜಿಲ್ಲೆಗಳ ಬಗ್ಗೆ ಹೇಳಿದ್ರಿ, ಕರಾವಳಿಯ ಒಂದು ಪ್ರದೇಶದ ಬಗ್ಗೆ ಹೇಳಿರಿ, ಬೀಚ್ಗಳಿವೆ ಮತ್ತು ಇಲ್ಲೆಲ್ಲ ಅಭಿವೃದ್ಧಿ ಆಗಬಹುದು ಅಂತ ಹೇಳಿ, ಸ್ವಲ್ಪ ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ಅಲ್ಲಿಯ ಒಂದು ವಿಶೇಷತೆಗಳು ಮತ್ತು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಗೆ ಅವಕಾಶ ಇದೆ? ಈಗ ಮಲೆನಾಡಿಗೆ ಹೋದ್ರೆ ಸಿರ್ಸಿ, ಸಿದ್ದಾಪುರ್, ಯಲ್ಲಾಪುರ, ಯಲ್ಲಾಪುರಕ್ಕೆ ಹೋದ್ರೆ ಜಲಪಾತಗಳು ಎಷ್ಟಿವೆ, ಯಲ್ಲಾಪುರ ತಾಲೂಕಿನಲ್ಲಿ 36 ಜಲಪಾತಗಳಿವೆ. ನಾವು ಕೇವಲ ಜೋಗದ ಜಲಪಾತವೋ ಸಾತ್ತೊಡ್ಡಿಯ ಜಲಪಾತವೋ ಮಾಗೋಡದ ಜಲಪಾತವೋ ಇಂಥವನ್ನು ಮಾತ್ರ ಉದಾಹರಣೆಯಾಗಿ ತೆಗೆದುಕೊಳ್ತೇವೆ. ಇದಕ್ಕಿಂತಲೂ ಸುಂದರವಾದಂಥ ಜಲಪಾತಗಳು, ಅವಕ್ಕೆ ಸಂಪೂರ್ಣವಾದಂಥ ಜೀವ ಇಲ್ಲ, ಬೇಸಿಗೆಯಲ್ಲಿ ಬತ್ತೋಗ್ಬೋದು, ಆದರೆ ಮಳೆಗಾಲದಲ್ಲಿ ಇವಕ್ಕಿಂತಲೂ ಸುಂದರವಾದಂಥ ಜಲಪಾತಗಳಿವೆ. ಈ ಜಲಪಾತಗಳ ಬಗ್ಗೆ ಸರಿಯಾದಂಥ ಅಧ್ಯಯನ ನಮ್ಮಲ್ಲಿ ಆಗಲಿಲ್ಲ, ಮಾಹಿತಿಯ ಕೊರತೆ ಇದೆ. ಇದರ ಜೊತೆಗೆ ಅದರಲ್ಲೇ ಒಂದು ಗದ್ದೆಬೇಲಿನಿಂದ ಹೋಗಬೇಕು ಆ ಜಲಪಾತಕ್ಕೆ, ಆವಾಗ ಆ ರೈತರ ಬೆಳೆಯನ್ನು ನಾಶ ಮಾಡಿ ಹೋಗ್ತಾರೆ, ಆವಾಗ ರೈತರು ಆ ಜಲಪಾತ ನೋಡಲಿಕ್ಕೆ ತಕರಾರು ಮಾಡ್ತಾರೆ. ಅದಕ್ಕೊಂದು ಕಾಲುದಾರಿ, ನಾನು ಹೇಳೋದು ನೀವು ವೆಹಿಕಲ್ನೇ ತೆಗೆದುಕೊಂಡು ಹೋಗ್ಬೇಕಂತಿಲ್ಲ, ಕಾಲುದಾರಿಯನ್ನು ನಿರ್ಮಿಸಿ ಕೊಟ್ಟರೆ ಎಷ್ಟು ಒಳ್ಳೆಯದಾಗಬಹುದು. ನಾನು ಅನೇಕ ಪತ್ರಿಕೆಗಳಿಗೆ ಬರೆದೆ, ಜೇನುಕಲ್ಲ ಗುಡ್ಡ, ಈಗ ಜೇನುಕಲ್ಲ ಗುಡ್ಡವನ್ನೇ ಒಂದು ತೆಗೆದುಕೊಂಡ್ರೆ ಯಲ್ಲಾಪುರ ತಾಲೂಕಿನಲ್ಲಿರೋ ಅತ್ಯಂತ ರಮಣೀಯ ಇದು. ವಾಸ್ತವವಾಗಿ ಬಹಳ ವೇದನೆಯಿಂದ ಹೇಳ್ತೇನೆ, ನಾವೀಗ ಹೋಗಿ ನೋಡ್ತಾ ಇರೋದು ಜೇನುಕಲ್ಲ ಗುಡ್ಡ ಅಲ್ಲ, ಜೇನುಕಲ್ಲ ಗುಡ್ಡದ ತಲೆಯ ಮೇಲಿಂದ ಈ ಬೇಡ್ತಿ ಕಣಿವೆಯನ್ನು ನೋಡ್ತಾ ಇರ್ತೇವೆ ನಾವು. ಅದನ್ನೇ ನಾವು ಜೇನುಕಲ್ಲ ಗುಡ್ಡ ನೋಡಿ ಬಂದೇವೆ ಅಂತ ಹೇಳ್ತೇವೆ. ಆ ಜೇನುಕಲ್ಲ ಗುಡ್ಡವನ್ನು ನೋಡೋದಾದರೆ ನೀವು ಕೈಗಡಿ ಅಂತ ಊರಿದೆ, ಅದು ಅಂಕೋಲಾ ತಾಲೂಕಿನ ಕಟ್ಟ ಕಡೆಯ ಊರು, ಅಲ್ಲಿಂದ ನೋಡಿದರೆ ಅದು ಬಾಗಿ ನಿಂತ ಮಾ ಕಲ್ಲು, ಅದು ಆ ಕಲ್ಲಿನ ಒಳಗಡೆ ಸಾವಿರಾರು ಜೇನುಗಳನ್ನು ಕಟ್ಟಿದೆ. ಅಲ್ಲಿಂದ ನೋಡಿದ್ರೆ ಜೇನುಕಲ್ಲ ಗುಡ್ಡಕ್ಕೆ ಹೆಸರಿಗೆ ಒಂದು ಅರ್ಥ ಬರುತ್ತದೆ. ನಾವು ಅದರ ತಲೆ ಮೇಲೆ ನಿಂತು ಕಣಿವೆಯನ್ನು ನೋಡ್ತೇವೆ, ಜೇನುಕಲ್ಲ ಗುಡ್ಡ ನೋಡ್ಕೊಂಡು ಬಂದೇವೆ ಅಂತ ಹೇಳ್ತೇವೆ. ಹೀಗೆ ಬಹಳಷ್ಟು ವಿಧದಲ್ಲಿ ತಪ್ಪು ಕಲ್ಪನೆ ಪ್ರವಾಸಿಗರಿಗೆ ನಾವೇ ಕೊಡ್ತಾ ಇದ್ದೇವೆ. ಜೇನುಕಲ್ಲ ಗುಡ್ಡ ಅಂತ ನಾವಲ್ಲಿ ರಸ್ತೆಯನ್ನು ತೋರಿಸ್ಬೇಕಾದ್ರೆ ಇದು ಜೇನುಕಲ್ಲ ಗುಡ್ಡಕ್ಕೆ ಹೋಗುವ ಹಾದಿ ಅಂತಲೇ ಬರೆದಿದ್ದೇವಲ್ಲ. ಆದರೆ ನಾವು ಅದರ ತಲೆ ಮೇಲೆ ನಿಂತಿದ್ದೇವೆ, ಜೇನುಕಲ್ಲ ಗುಡ್ಡದ ತಲೆಯ ಮೇಲೆ ನಿಂತು ಬೀಳ್ತಿ ಕಣಿವೆಯನ್ನು ನೋಡ್ತೇವೆ. ಇಂತಹ ಅನೇಕ ತಪ್ಪುಗಳು ನಮ್ಮಲ್ಲಿ ಇವೆ. ಸ್ಥಳದ ಜೊತೆ ಜೊತೆಗೆ ಒಂದು ಊರಿನ ಒಂದು ಕಲೆ ಸಂಸ್ಕೃತಿ ಆಗ್ಬೋದು ಅಥವಾ ಆಹಾರ ವಿಹಾರಗಳಾಗ್ಬೋದು, ಇದರ ಪರಿಚಯವನ್ನು ಕೂಡ ಮಾಡುವಂತಹ ಒಂದು ಪ್ರಯತ್ನ ಆಗ್ಬೇಕಲ್ಲ. ಒಂದು ಹಂತದಲ್ಲಿ ಖಾಸಗಿಯವರು ಅದನ್ನು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗಾಗಿ ಯಲ್ಲಾಪುರ ಮತ್ತು ಅಂಕೋಲಾ ತಾಲೂಕಿನ ನಡುವೆ ಕೆಲವು ರೆಸಾರ್ಟ್ಗಳು ಆಗಿವೆ, ಅದಕ್ಕೆ ನಾನು ಆ ರೆಸಾರ್ಟ್ಗಳೆಲ್ಲ ವಿಸಿಟ್ ಮಾಡಿದೆ. ಅಲ್ಲಿ ನಮ್ಮ ಸಿದ್ಧಿಗಳಲ್ಲಿ ವಿಶೇಷವಾದಂತಹ ಒಂದು ಕಲೆ ಇದೆ, ಅದು ಡಮಾಮಿ ನೃತ್ಯ ಇರಬಹುದು, ಹೀಗೆ ವಿಭಿನ್ನವಾದಂತಹ ಹಾಡುಗಳು ಇರಬಹುದು. ಅವರ ಹಾಡುಗಳಲ್ಲಿ ಆ ಲಿಟ್ರೇಚರ್ ಏನಿದೆಯಲ್ಲ, ಆ ಲಿಟ್ರೇಚರ್, ಆ ಸಾಹಿತ್ಯ ವಿಶೇಷವಾದಂಥ ಒಂದು ಸಾಹಿತ್ಯ ಅದು. ಅದು ಕೊಂಕಣಿಯೂ ಅಲ್ಲ, ಮರಾಠಿಯೂ ಅಲ್ಲ, ಹೀಗೆ ಅವರದೇ ಆದಂಥ ಸಿದ್ಧಿ ಕೊಂಕಣಿ ಅದು. ಅವರ ಆ ಹಾಡುಗಳನ್ನು ಅಲ್ಲಿ ಮಾಡಿಸ್ತಾ ಇದ್ದಾರೆ, ಅವರ ನೃತ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಕಲ್ಚರ್ ಸ್ವಲ್ಪ ಮಟ್ಟಿಗೆ ಬೆಳೀತದೆ. ಕೋಸ್ಟಲ್ನಲ್ಲೂ ಕೂಡ ಕೆಲವು ಬೀಚ್ಗಳಲ್ಲಿ, ಈಗ ಉದಾಹರಣೆಗೆ ಹೊನಿ ಬೀಚ್ಗೆ ನಾನು ಭೇಟಿ ಕೊಟ್ಟಾಗ ಅಲ್ಲಿ ನಮ್ಮ ಹಾಲಕ್ಕಿಗಳ ಕೆಲವು ನೃತ್ಯವನ್ನು ಮಾಡಿಸ್ತಾ ಇದ್ರು. ಅಲ್ಲಿ ರಾತ್ರಿ ವೇಳೆ ಹಾಲಕ್ಕಿಗಳ ಕೆಲವು ನೃತ್ಯವನ್ನು ಮಾಡ್ತಾ ಇದ್ರು, ಗುಮ್ಟಿ ಪಾಂಗನ್ನು ಮಾಡ್ತಾ ಇದ್ರು. ಆದ್ರಿಂದ ನಮ್ಮ ಮೂಲಭೂತ ಒಂದು ಕಲ್ಚರ್ ಇದೆಯಲ್ಲ, ಸಂಸ್ಕೃತಿ ಇದೆಯಲ್ಲ, ಅವು ಕೂಡ ಅಲ್ಲಿ ಕಲಾ ಆವರಣ ಆಗ್ತಾ ಇದೆ. ಅದರಿಂದ ಒಂದು ದೃಷ್ಟಿಯಲ್ಲಿ ನಮಗೆ ಬಹಳ ಪೂರಕವಾದಂಥ ಆಶಯ ಇದೆ, ಆದರೆ ಅವು ಇನ್ನೂ ಹೆಚ್ಚಾಗಬೇಕು, ಇನ್ನೂ ಹೆಚ್ಚಾಗಬೇಕು. ನಿಮಗೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ. ಯಲ್ಲಾಪುರ ತಾಲೂಕಿನಲ್ಲಿ ಒಂದು ಗಿರ್ಗಿಟ್ಟಿ ಹೊಂಡ ಅಂತ ನಾವು ಕರಿತೇವೆ. ಅದು ನೀವು ಒಂದು ಮೂಟೆಯನ್ನು ಹೊತ್ತಾಕಿದರೂ ಕೂಡ ಅದು ಒಳಗೊಂದ್ಸಲ ತಗೊಳ್ತದೆ, ಮತ್ತೆ ಅದು ಸುತ್ತಾಡಿ ಸುತ್ತಾಡಿ ಸುತ್ತಾಡಿ ಮೇಲೆ ಬರ್ತದೆ. ನೀರಿಲ್ಲ ನೀರಿಲ್ಲ, ಗಾಳಿಯಿಂದ ಗಾಳಿಯಿಂದ ಮೇಲೆ ಬಂದು ನಮಗೆ ಅದನ್ನು ಪರತ್ ಕೊಡ್ತದೆ. ಅಂದ್ರೆ ಇಂಥ ವಿಶೇಷವಾದಂಥ ಸಾವಿರಾರು ಇದೆ, ಅದನ್ನ ನಾವು ಇನ್ನೂ ನೋಡ್ಲಿಲ್ಲ. ಅಷ್ಟೇ ಬೇಡ, ಅಲ್ಲಿ ಸಮೀಪದವರೇ ಅದನ್ನು ನೋಡಲಿಲ್ಲ, ಆ ಊರಿನ ಸಮೀಪದವರೇ ಅದನ್ನು ನೋಡಲಿಲ್ಲ. ಇಂಥ ಅನೇಕ ವಿಶೇಷಗಳು ನಮ್ಮ ಮಲೆನಾಡಿನಲ್ಲಿ ಇವೆ. ಇದರ ಜೊತೆ ಜೊತೆಗೆ ಈಗ ಖಾದ್ಯ ಅಥವಾ ಆಹಾರ ಪದಾರ್ಥಗಳ ಆಹಾರ ವಸ್ತುಗಳಾಗಬಹುದು, ಈಗ ಅಪ್ಪೆಮಿಡಿ ಆಗ್ಬೋದು ಅಥವಾ ಜೇನು ಆಗ್ಬೋದು ಅಥವಾ ತೊಡೆದೇವು ಆಗ್ಬೋದು, ಇಂತಹ ವಿಶಿಷ್ಟವಾದಂತಹ ಒಂದು ಆಹಾರ ಪದಾರ್ಥವನ್ನು ಕೂಡ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದಲ್ಲಿ ಸೇರಿಸಿಕೊಳ್ಬಹುದಲ್ಲ. ಹೌದು, ಖಂಡಿತವಾಗಿಯೂ ಹೌದು. ಈಗ ಉದಾಹರಣೆಗಾಗಿ ಎಷ್ಟೇಗಡೆ ಬೆದೆ ಹಕ್ಕಲ ಅಂತ ಒಬ್ಬರು ಹಿರಿಯ ಸಿ ಎ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಅವರು ಒಂದು ರೆಸಾರ್ಟ್ ಅನ್ನು ಮಾಡಿದ್ದಾರೆ. ಆ ರೆಸಾರ್ಟ್ನಲ್ಲಿ ನಿಮಗೆ ಮದ್ಯ ಸಿಗೋದಿಲ್ಲ, ನಾನ್ ವೆಜ್ ಸಿಗೋದಿಲ್ಲ, ಮಲೆನಾಡಿನಲ್ಲಿ ಸಿಗುವಂತಹ ವಿಶೇಷವಾದ ಅಡಿಗೆ ಸಿಗ್ತದೆ. ನೀವು ತಾವು ಈಗ ಹೇಳಿದ್ರಲ್ಲ, ಹೇಳಿದ ಎಲ್ಲ ವಸ್ತುಗಳು ಅಲ್ಲಿ ಸಿಗ್ತದೆ. ಅದರಿಂದ ಒಂದು ಪರಿಚಯವನ್ನ, ನಮ್ಮ ಮಲೆನಾಡಿನ ಅಡಿಗೆಯ ಪರಿಚಯವನ್ನ ಅಲ್ಲಿ ಆಗ್ತದೆ. ಈಗ ನೋಡಿ, ಮಲೆನಾಡಿನಲ್ಲಿ ನೀವು ಅಪ್ಪೆಮಿಡಿ ಅಂತ ಹೇಳಿದ್ರಿ, ಎಂತೆಂಥ ಕಾಡಿನಲ್ಲಿ ಅಪ್ಪೆಮಿಡಿ ಇದೆ ಎಂದರೆ, ಅಲ್ಲಿ ಒಂದು ಆ ಮಿಡಿಯನ್ನ ನೀವು ತುಟ್ಟನ್ನು ಹೀಗೆ ಮಾಡಿದಾಗ ಸ್ವನಿ ಬರ್ತದಲ್ಲ, ಅದಕ್ಕೆ ಬೆಂಕಿ ಹಿಡಿತದೆ. ಈಗ ಅ ಅಂತ ಸ್ವನಿಯಲ್ಲಿ ಬರೆದ್ರೆ ಅ ಅಕ್ಷರ ಬೆಂಕಿಯಲ್ಲಿ ಮೂಡ್ತದೆ. ಅಂಥದ್ದು ಹೊಳೆಯ ದಂಡೆಗೆ, ಬೇಡ್ತಿಯ ಕಣಿವೆಯ ದಂಡೆಗೆ ಸಾಕಷ್ಟು ಮರಗಳಿವೆ. ಅವುಗಳ ಪರಿಚಯವನ್ನ ಮಾಡ್ತಾ ಇದ್ರೆ ಒಂದು ಪ್ರಯತ್ನ ಇದೆ. ಆದರೆ ನಾನು ಬಹಳ ವಿಷಾದದಿಂದ ಹೇಳ್ತೇನೆ, ಅದರಲ್ಲಿ ರಾಜಕೀಯ ಆಸಕ್ತಿ ಇರಬೇಕು, ಹಿತಾಸಕ್ತಿ ಇರಬೇಕು. ಅಂದ್ರೆ ಇಂತಹ ಒಂದು ಪ್ರವಾಸೋದ್ಯಮಕ್ಕೆ ಬೆಂಬಲ ನೀಡಬೇಕು. ಈಗ ಏನಾಗಿದೆ, ನಮ್ಮ ಪ್ರವಾಸಿಗರ ಒಂದು ಮೆಂಟಾಲಿಟಿ ಏನಾಗಿದೆ ಅಂದ್ರೆ, ಒಂದು ರೆಸಾರ್ಟ್ಗೆ ಹೋದ್ರೆ ಅಲ್ಲಿ ನಾನ್ ವೆಜ್ ಇರಬೇಕು, ಅಲ್ಲಿ ಡ್ರಿಂಕ್ಸ್ ಇರಬೇಕು, ಈ ಭಾವನೆಯೇ ಇದೆ ಹೊರತು ಈ ಊರಿನಲ್ಲಿ ಸಿಗುವ ವಿಶೇಷವಾದಂತ ತಿಂಡಿ ತಿನಿಸುಗಳು ನಮ್ಮ ಈ ರೆಸಾರ್ಟ್ನಲ್ಲಿ ಸಿಗುತ್ತದೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ಅದು ಯಶಸ್ವಿ ಆಗಿದೆ. ಈಗ ಅಷ್ಟೇಗಡೆಯವರು ಹೇಳುವ ಪ್ರಕಾರ ಯಶಸ್ವಿ ಆಗಿದೆ. ಈಗ ಒಂದು ಕುಟುಂಬ ಅಲ್ಲಿ ಬಂದು ಹೋದವರು ಇನ್ನೊಂದು ಸಾರಿ ಅಲ್ಲಿ ಬರ್ತಾ ಇದ್ದಾರೆ, ಅವರ ಸಂಬಂಧಿಕರು ಬರ್ತಾ ಇದ್ದಾರೆ, ಆ ಊರಿನವರು ಬರ್ತಾ ಇದ್ದಾರೆ, ಆ ತಾಲೂಕಿನವ್ರು ಬರ್ತಾ ಇದ್ದಾರೆ. ಅಂದ್ರೆ ಇವನ್ನೂ ಕೂಡ ಆಸ್ವಾದಿಸುವಂತಹ ಪ್ರವಾಸಿಗರಿದ್ದಾರೆ. ನಾವು ಅದಕ್ಕೆ ಪೂರಕವಾದಂತ ವ್ಯವಸ್ಥೆ ಮಾಡಿಕೊಳ್ಬೇಕು ಅಷ್ಟೇನೆ. ಜೊತೆಗೆ ಯಕ್ಷಗಾನವನ್ನು ಕೂಡ ಸೇರಿಸಬೇಕು. ಯಕ್ಷಗಾನ ಇದೆ. ನಿಮಗೆ ಒಂದು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ, ಬಹಳಷ್ಟು ಮಲೆನಾಡಿನಲ್ಲಿ ಇಲ್ಲುವಂತಹ ರೆಸಾರ್ಟ್ಗಳಿಗೆ ಯುವಕರು ಇರ್ತಾರಲ್ಲ, ಯುವಕರಂದ್ರೆ ಯುವಕರಿಗಿಂತಲೂ ಸಣ್ಣವರು, ಅವರದಿಂದ ಒಂದು ಯಕ್ಷಗಾನ ನೃತ್ಯವನ್ನ ಮಾಡಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಸಂಪೂರ್ಣವಾದ ಪ್ರವಾಸ ಯಕ್ಷಗಾನ ಪರಿಚಯ ಆಗ್ತದೆ ಅಂತ ನಾನು ಹೇಳೋದಿಲ್ಲ, ಯಕ್ಷಗಾನದ ಟಚ್ ಅಲ್ಲಿ ಕೊಡುವ ಪ್ರಯತ್ನ ಆಗ್ತಾ ಇದೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅನಂತರ ಇನ್ನೊಂದು, ನನಗೆ ನಾನು ಈ ಸಮಿತಿಯ ಅಧ್ಯಕ್ಷನಾಗಿ ಕೇರಳವನ್ನೆಲ್ಲ ಪ್ರವಾಸ ಮಾಡಿ ಬಂದ ನಂತರ ನನಗೆ ಆದಂಥ ಇನ್ನೂ ಒಂದು ಅನುಭವ, ನಮ್ಮಲ್ಲಿ ಹೊಸ ಬಗೆಯ ಟೂರಿಸಮ್ಗೆ ನಾವು ಒಂದು ಅವಕಾಶ ಮಾಡಿಕೊಳ್ಬೇಕು. ಈಗ ನೋಡಿ, ಬ್ರಿಡ್ಜ್ ಟೂರಿಸಮ್, ಸೇತುವೆ ಪ್ರವಾಸೋದ್ಯಮ. ಒಂದು ಸೇತುವೆ ಇರ್ತದೆ, ಆ ಸೇತುವೆಯಿಂದ ನಿಂತು ನೋಡುವಂತಹ ಅನೇಕ ಆಕರ್ಷಣೀಯವಾದಂತಹ ಪ್ರದೇಶ ಇದೆ. ನೀವು ದೂರ ಹೋಗೋದು ಬೇಡ. ಇಲ್ಲಿಂದೇ ಹೊಸಕಂಬಿ ಅಂತ ಒಂದು ಊರಿದೆ, ಹೊಸಕಂಬಿ ಹಿಲ್ಲೂರು ಪಂಚಾಯತಿನ ವ್ಯಾಪ್ತಿಗೆ ಅದು ಒಳಪಡ್ತದೆ ಹೊಸಕಂಬಿ ಅಂತ. ಆ ಹೊಸಕಂಬಿಯ ಸೇತುವೆ ಮಧ್ಯೆ ನಿಂತಾಗ ನಿಮಗೆ ಸೂರ್ಯೋದಯ ಕಾಣ್ತದೆ, ಸಂಜೆ ಹೊತ್ತಿನಲ್ಲಿ ಸೂರ್ಯಾಸ್ತ ಕಾಣ್ತದೆ. ಅನಂತರ ಎಷ್ಟು ಬಗೆಯ ಹೂಗಳು, ನದಿಗುಂಟ ಇದು ನೀರು ದಾಸಾಳವನ್ನು ಹಿಡಿದು ಸಾವಿರಾರು ಜಾತಿಯ ಹೂಗಳು ಅರಳಿದ್ದನ್ನು ಈಗದು ಅದು ನೋಡುವ ಸುಂದರವಾದಂಥ ಕಾಲ. ಅದನ್ನು ನೋಡಲಿಕ್ಕೆ ಆಸ್ವಾದಿಸಲಿಕ್ಕೆ ಆಗ್ತದೆ. ಅದಕ್ಕೆ ಆ ಬ್ರಿಡ್ಜಿನಲ್ಲಿ ಒಂದು ಮಾಡಿಫೈ ಆಗಬೇಕು. ಅಂದರೆ ಬ್ರಿಡ್ಜಿಗೆ ವೆಹಿಕಲ್ ಓಡಾಡಲಿಕ್ಕೆ ತೊಂದರೆ ಆಗದಂತೆ ಈ ಪೆರಗಾಲ್ ಟೈಪ್ನಲ್ಲಿ ಒಂದು ಕಟ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರಿಗೆ ಅಲ್ಲಿ ವೆಹಿಕಲ್ಲುಗಳು ಬ್ರಿಡ್ಜಿನ ಮೇಲೆ ಸೇತುವೆ ಮೇಲೆ ನಿಲ್ಲುವ ಹಾಗೆ ಇಲ್ಲ, ಅದು ಒಂದು ಕಡೆಗೆ ನಿಂತು ಜನರು ಮಾತ್ರ ಬಂದು ಅಲ್ಲಿ ನೋಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿದರೆ ಈ ಬ್ರಿಡ್ಜ್ ಟೂರಿಸಮ್ ನಾವು ಪ್ರಾರಂಭಿಸಬಹುದು. ಅನೇಕ ಕಡೆ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಎಷ್ಟು ಬಗೆಯ ಟೂರಿಸಂ ಮಾಡಬಹುದ್ರೆ, ಹಿಲ್ ಟೂರಿಸಂ ಮಾಡಬಹುದು, ಆ ಕಣಿವೆ ಟೂರಿಸಂ ಅನ್ನ ಮಾಡಬಹುದು, ಬ್ರಿಡ್ಜ್ ಟೂರಿಸಂ ಅನ್ನ ಮಾಡಬಹುದು, ಅನಂತರ ಏನು ಬೇಡ ರೇನ್ ಟೂರಿಸಂ ಮಾಡಬಹುದು. ಮಳೆ ಬೀಳ್ತಾ ಇರೋದನ್ನ ನೋಡುವುದೇ ಒಂದು ಸೌಂದರ್ಯ. ನೀವು ಅರ್ಬೈಲ್ ಘಾಟ್ನಲ್ಲಿ ಒಂದು ಪೆರುಗೊರವನ್ನ ಫಾರೆಸ್ಟ್ ಇಲಾಖೆಯರು ಮಾಡಿದ್ದಾರೆ, ಅಲ್ಲಿ ಹೋದಾಗ ಕಣಿವೆಯಲ್ಲಿ ಮಳೆ ಬೀಳ್ತಾ ಇರೋದನ್ನ ನೋಡಿದ್ರೆ ಒಂದು ಸ್ವರ್ಗವೇ ನಮ್ಮ ಮುಂದೆ ಇದೆ ಅಂತ ಅನಿಸ್ತದೆ. ಅಷ್ಟು ಸುಂದರವಾದದ್ದು. ಅಂದರೆ ಎಲ್ಲೋ ಒಂದು ಬಯಲ ಸೀಮೆಯವರು ಅಥವಾ ಮಳೆ ಬೀಳದ ಪ್ರದೇಶದವರು ಅಲ್ಲಿ ಮಳೆಯನ್ನು ನೋಡಿದರೆ ಅವರಿಗೆ ಸ್ವರ್ಗಕ್ಕಿಂತಲೂ ಬೇರೆಯಾಗಿ ಅದು ಕಾಣವಾಗಿಲ್ಲೋ ಎಂದು ಅಂತ ಅನಿಸ್ತದೆ. ಅದಕ್ಕೆ ನಾವು ಪೂರಕವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಜನರಿಗೆ ಪ್ರಚಾರ ಮಾಡಿಕೊಡ್ಬೇಕು. ನಮಗೆ ಸರಿಯಾದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರಿಯಾದ ಬುಕ್ಲೆಟ್ಗಳಿಲ್ಲ. ಬುಕ್ಲೆಟ್ಗಳಿದ್ರೂ ಕೂಡ ಮೊನ್ನೆ ನಾನು ಪ್ರವಾಸೋದ್ಯಮ ನಿರ್ದೇಶಕರು ಬಂದಿದ್ದರು, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆ ಸಭೆಯಲ್ಲಿದ್ದರು. ಆವಾಗ ಕೆಲವು ಹೆಸರೇಳಿ ನಾನು ತಪ್ಪು ಮಾಹಿತಿ ಹೇಗಾಗ್ತದೆ, ಅವುಗಳ ದೂರದ ತಪ್ಪು ಇದೆ, ಕಿಲೋಮೀಟರ್ ಏನಿದೆಯಲ್ಲ ಅವುಗಳ ತಪ್ಪಿದೆ, ಅವುಗಳಿಗೆ ಕರೆಯುವಂತಹ ಆ ಪದಗಳ ತಪ್ಪುಗಳು ಇವೆ, ಇವುಗಳನ್ನೆಲ್ಲ ನಾವು ಮಾಡಬೇಕಾಗಿದೆ. ಎಲ್ಲೋ ಒಂದು ಎಸಿ ರೂಮ್ನಲ್ಲಿ ಕೂತು ನಾವು ಆ ಬುಕ್ಲೆಟ್ ಮಾಡೋದಲ್ಲ, ಆ ಸ್ಥಳಕ್ಕೆ ಹೋಗಿ ಜನರನ್ನು ಸಂಪರ್ಕಿಸಿ ನಿಜವಾದಂತಹ ಆ ಒಂದು ಸತ್ಯವನ್ನು ಅದರಲ್ಲಿ ಹಾಕುವ ಹಾಗೆ ಆಗಬೇಕು ಬುಕ್ಲೆಟ್ಗಳು. ಈಗ ಅಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಗಿದೆ, ಆದರೆ ಅಲ್ಲಿ ತಪ್ಪುಗಳಿವೆ, ಆ ತಪ್ಪುಗಳು ಆಗದಿದ್ದ. ನೀವು ಕೇರಳಕ್ಕೆ ಹೋದರೆ ಒಂದು ತಪ್ಪು ಇಲ್ಲ ಅಲ್ಲಿ, ನಾ ಕೇರಳವನ್ನು ಹೊಗಳೋದು ಇಲ್ಲ, ಆದರೆ ಒಳ್ಳೆಯದನ್ನು ನಾವು ತಗೊಳ್ಬಹುದಲ್ಲ, ಅದರಿಂದ ಅದನ್ನು ಹೇಳ್ತೇನೆ. ಸರ್, ಈಗ ಈ ಪರಿಸರ ಸ್ನೇಹಿ ಆಗಿರಬೇಕು ಪ್ರವಾಸೋದ್ಯಮ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಸಾಕ್ತಾ ಇರುವಂತಹ ಒಂದು ದಿಶೆ ಅಥವಾ ದಿಕ್ಕನ್ನು ನೋಡಿದ್ರೆ ಅದು ಪರಿಸರ ಸ್ನೇಹಿ ಆಗಿ ಹೋಗ್ತಾ ಇದೆಯೋ ಅಥವಾ ಅದರಲ್ಲಿ ಏನಾದರೂ ಅಪಾಯ ಇದೆಯೋ? ಜೊತೆಗೆ ಈ ಖಾಸಗಿಯಾಗಿ ನಡೆಸ್ತಾ ಇರುವಂತಹ ಹೋಮ್ ಸ್ಟೇಗಳು, ಅವು ದಾರಿ ತಪ್ತಾ ಇದೆಯಾ? ಖಂಡಿತವಾಗಿ ಇದು ನಮ್ಮಲ್ಲಿಯ ಪ್ರವಾಸೋದ್ಯದ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ. ಕೆಲವರು ಖಾಸಗಿಯವರು ಪರಿಸರಕ್ಕೆ ಪೂರಕವಾಗಿಯೂ ಕೂಡ ಮಾಡ್ತಾ ಇದ್ದಾರೆ. ಅದೇ ದಾರಿಯಲ್ಲಿ ಪರಿಸರಕ್ಕೆ ಅಪಾಯ, ಸಂಸ್ಕೃತಿಗೆ ಅಪಾಯ ಆಗುವಂತಹ ಒಂದು ಪ್ರವಾಸೋದ್ಯಮವು ಕೂಡ ಒಂದು ಕಡೆ ಬೆಳೀತಾ ಇದೆ. ನಾನು ಆವಾಗಲೇ ಹೇಳಿದ ಹಾಗೆ ನಿರ್ಬಂಧ ಬೇಕು, ನಿರ್ಬಂಧ ಬೇಕು. ಅನುಮತಿ ತೆಗೆದುಕೊಂಡ್ರಾಗಲಿಲ್ಲ, ಸರ್ಕಾರದ ಅನುಮತಿ, ಅನುಮತಿಯನ್ನು ಯಾವ ನಿರ್ಬಂಧಕ್ಕೆ ಒಳಪಟ್ಟು ಕೊಟ್ಟಿದ್ದಾರೋ ಅದು ಅನುಸರಿಸುವಂತೆ ಆಗಬೇಕು, ಆವಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಈಗ ಮೊನ್ನೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದು ಬಾಲಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಜಲಿಕ್ಕೆ ಹೋದಾಗ ಸತ್ತು ಹೋಗ್ಬಿಟ್ಟ. ಆವಾಗ ಅದನ್ನು ಕಣ್ಣು ತಪ್ಪಿಸಲು ಅನೇಕ ಕೆಲಸಗಳು ಆದ್ವಿ. ಹಾಗಾಗಬಾರದು, ಅಲ್ಲಿ ಸಾವು ಸಂಭವಿಸಲೇಬಾರದು. ಆ ರೀತಿಯಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆ ಆಗಬೇಕು. ಅಪಾಯ ಆದ ಮೇಲೆ ಬೇರೆ, ಅಪಾಯ ಇದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಿನ ನಿರ್ಬಂಧ ಆಗಬೇಕು. ಈಗ ತಮಗೆ ಗೊತ್ತಿರಬೇಕು, ಮುರುಡೇಶ್ವರದ ಕಲ್ಲು ಸಾಯ್ಲಿಕ್ಕೆ ಶುರುವಾಗಿ ಎಷ್ಟು ವರ್ಷ ಆಯಿತು, ಇನ್ನೂ ಸಾಯ್ತಾ ಇದ್ದಾರಲ್ಲ. ನನಗೆ ಭಯ ಅಂದರೆ ಮುಂದೆ ಸಾಯ್ತಾರೆ ಅನ್ನೋ ಭಯ ಇದೆ. ಆದ್ರಿಂದ ಆ ಅಂಥದ್ದು ಕಡೆ ನಿರ್ಬಂಧ ಅಂದರೆ ನಿರ್ಬಂಧ, ಕಟ್ಟುನಿಟ್ಟಿನ ನಿರ್ಬಂಧವೇ, ಅಲ್ಲಿ ಪ್ರಶ್ನೆಯೇ ಇಲ್ಲ. ಅಂಥದ್ದು ಬಂದಾಗ ನಮ್ಮ ಪ್ರವಾಸೋದ್ಯಮ ಏನಿದೆ, ಪರಿಸರ ಪೂರಕವಾದಂಥ ಪ್ರವಾಸೋದ್ಯಮ ಆಗಿ ಬೆಳೀಲಿಕ್ಕೆ ಆಗ್ತದೆ. ಈಗ ಪ್ರವಾಸಿಗರಿಗೆ ಸರಿಯಾದಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ ಅಂತ ನೀವು ಈಗಾಗಲೇ ಹೇಳಿದ್ರಿ. ಜೊತೆಗೆ ಕೆಲವೊಂದು ಪ್ರದೇಶಗಳಲ್ಲಿ ಅಪಾಯ ಅಂತ ಇರಬಹುದು ಅಥವಾ ದಾರಿ ಸೂಚಕಗಳಿರಬಹುದು, ಇದೆಲ್ಲ ಇದೆಯೋ ಅಥವಾ ಆಗಬೇಕಾಗಿದೆ? ಇನ್ನು ಇದೆ, ಇದೆ, ಸಂಪೂರ್ಣ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಆಗಬೇಕಾದದ್ದು ಸಾಕಷ್ಟು ಇದೆ. ಈಗ ನೋಡಿ, ಇಷ್ಟೆಲ್ಲ ನಾವು ಪ್ರವಾಸೋದ್ಯಮ ಪ್ರವಾಸೋದ್ಯಮ ಅಂತ ಹೇಳ್ತಾವಲ್ಲ, ಈಗ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಪ್ರವಾಸೋದ್ಯಮ ಕೇಂದ್ರ ಇರಬೇಕಲ್ಲ. ಹೌದು, ನಮ್ಮ ತಾಲೂಕಿನಲ್ಲಿ ಎಲ್ಲಿದೆ? ಇಲ್ಲಲ್ಲ. ಈಗ ಪ್ರತಿಯೊಬ್ಬರು ಜಿಲ್ಲೆಯಲ್ಲೇ ಬಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದ? ಆನ್ಲೈನ್ ಸಿಗ್ತಾ ಇದೆಯಾ? ಈಗ ನೋಡಿ, ಪ್ರವಾಸಿಗರು ಅಂದರೆ ಒಂದೇ ಬಗೆಯ ಪ್ರವಾಸಿಗರು ಅಂತ ಇರೋದಿಲ್ಲ. ಆನ್ಲೈನ್ ನೋಡಿ ಬರುವ ಪ್ರವಾಸಿಗರೇ ಬೇರೆ. ಏನು ತಿಳಿಯದೆ ಆನ್ಲೈನ್ ಅನ್ನುವ ಪದವನ್ನೇ ಕೇಳದೆ ಬರುವ ಪ್ರವಾಸಿಗರು ಇದ್ದಾರಲ್ಲ, ಆ ಪ್ರವಾಸಿಗರಿಗೆ ಮಾಹಿತಿ ಕೇಂದ್ರವೇ ಬೇಕೇ ಹೊರತು ನಿಮ್ಮ ಆನ್ಲೈನ್ ಯಾವ ಉಪಯೋಗಕ್ಕೂ ಬರೋದಿಲ್ಲ. ನಾವು ತಂತ್ರಜ್ಞಾನ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಯಾರಿಗೆ ತಂತ್ರಜ್ಞಾನ? ತಂತ್ರಜ್ಞಾನ ಬಲ್ಲವರಿಗೆ ತಂತ್ರಜ್ಞಾನದ ಉಪಯೋಗವನ್ನು ಪಡೆಯಬಹುದು. ಈಗ ಏನು, ಒಬ್ಬ ನಿರೀಕ್ಷರಿಯು ಕೂಡ ಅವನು ಪರಿಸರದ ಪೂಜಾರಿಯಾಗಿರ್ತಾನೆ, ಅವನಿಗೂ ತಾನು ಪರಿಸರ ನೋಡಬೇಕಂತ ಅನಿಸ್ತದೆ. ಅವನಿಗೆ ಬರಬೇಕಾದ್ರೆ ಇವರು ಮಾಹಿತಿಯನ್ನೇ ಕೊಡಬೇಕಲ್ಲ, ಇಷ್ಟು ದೂರ ಇದೆ, ಇಲ್ಲಿದೆ, ಇಲ್ಲಿದೆ, ಹೋಗ್ಲಿಕ್ಕಿಂತ ವಾಹನ ಇದೆ ಅನ್ನೋದನ್ನು ಹೇಳಲಿಕ್ಕೆ ನಮ್ಮ ತಾಲೂಕಾ ಕೇಂದ್ರಗಳಲ್ಲಿ ಅದು ಆಗಬೇಕಲ್ಲ. ಅದು ಇನ್ನೊಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಸಾಮಾನ್ಯವಾಗಿ ಪ್ರವಾಸೋದ್ಯಮದ ಜೊತೆ ಜೊತೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲ ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ಏನಾಗಬೇಕಾಗಿದೆ? ಇದು 100ಕ್ಕೆ 100 ಸತ್ಯ, ಇದು ಒಳ್ಳೆ ಪ್ರಶ್ನೆ ಕೂಡ ಹೌದು. ಇದು ನಾನು ಖಂಡಿತವಾಗಿ ಒಪ್ತೇನೆ, ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಆಗಬೇಕು. ಈಗ ನಾನು ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಲವರ್ಸ್ ಪಾರ್ಕ್ ಆಗಿಬಿಟ್ಟಿದೆ ಅಂತ. ಅಲ್ಲಿ ನೀವು ಕೆಲವು ವಸ್ತುಗಳನ್ನು ನೋಡಿದರೆ, ಮದ್ಯದ ಬಾಟಲಿಗಳ ಒಡೆದ ಚೂರುಗಳನ್ನು ನೋಡ್ತೀರಿ, ಇನ್ನೂ ಕಾಂಡಮ್ಗಳನ್ನು ನೋಡಲಿಕ್ಕೆ ಆಗ್ತದೆ ಅಲ್ಲಿ. ಬಹಳ ವಿಷಾದದಿಂದ ನಾನು ಹೇಳ್ತೇನೆ, ಅಂದರೆ ಪರಿಸರಕ್ಕೆ ಪೂರಕವಲ್ಲದ ವಸ್ತುಗಳು ಅಲ್ಲಿ ಸಿಗ್ತಾ ಇವೆ. ಈಗ ವಯೋವೃದ್ಧರು ಆ ಬಾಟಲಿ ಚೂರು ಮೇಲೆ ಕಾಲಿಟ್ಟರೆ ಅವ್ರು ಹೇಗೆ ನಡ್ಕೊಂಡು ಹೇಗೆ ಬರಬೇಕು? ಸ್ವಚ್ಛತೆ ಅನ್ನೋದೇ ಇಲ್ಲ. ಸ್ವಚ್ಛತೆ ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ನಾನು ಉದಾಹರಣೆಯನ್ನು ಕೊಡಬಲ್ಲೆ. ಯಲ್ಲಾಪುರದಲ್ಲಿ ಒಂದು ಶಿರ್ಲೆ ಜಲಪಾತ ಅಂತ ಇದೆ. ಅಲ್ಲಿ ಒಬ್ಬ ಸಬ್ ಡಿಎಫ್ ಬಂದರು, ಒಬ್ಬ ಲೇಡಿ ಸಬ್ ಡಿಎಫ್. ಅವರು ಬಂದಾಗ ಒಂದೇ ಒಂದು ನೀರಿನ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಆ ಜಲಪಾತದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇಲ್ಲಾಗಿತ್ತು. ಅಂದ್ರೆ ಅಧಿಕಾರಿಗಳು ಸ್ಪಂದಿಸಿದ್ರೆ ಆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಆಗ್ತದಲ್ಲ. ಸ್ವಚ್ಛತೆ ರಹಿತವಾದಂತಹ ಪ್ರವಾಸೋದ್ಯಮ ಇದೆಯಲ್ಲ, ಅದು ಉಪ್ಪಿಲ್ಲದ ಊಟ ಇದ್ದ ಹಾಗೇನೆ. ಯಾಕೆಂದ್ರೆ ಸ್ವಚ್ಛತೆಯ ಬಗ್ಗೆ ಬಹಳ ಗಮನವನ್ನು ಕೊಡಬೇಕು, ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಈ ಪ್ರವಾಸೋದ್ಯಮದ ಬಗ್ಗೆ ಸಾಕಷ್ಟು ನಾವು ಮಾತನ್ನ ಆಡ್ತಾ ಇದ್ದೀವಿ. ಈಗ ಕೇಳಬೇಕಾಗಿರುವಂತಹ ಪ್ರಶ್ನೆ, ಈ ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿ, ಇದರ ಒಂದು ಉದ್ದೇಶ ಏನು, ಅದರ ಒಂದು ಕಾರ್ಯಚಟುವಟಿಕೆ ಏನೇನು? ಅದರ ಉದ್ದೇಶ ಏನಿದೆ ಅಂದರೆ, ಮಾನ್ಯ ಪ್ರವಾಸೋದ್ಯಮ ಸಚಿವರ ಜೊತೆಗೆ ನಾನು ಚರ್ಚೆ ಮಾಡಿ, ಅವರು ಕೂಡ ಬಹಳ ನಮ್ಮ ಜಿಲ್ಲೆ ಮೇಲೆ ಪ್ರೀತಿ ಇರುವವರು, ಗೌರವ ಇರುವವರು. ಅವರು ಒಂದು ಚರ್ಚೆಯ ಮಾಡಿದ ನಂತರ ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಇಲ್ಲಿ ಪರಿಸರ ಪೂರಕವಾಗುವ ಹಾಗೆ ನಾವು ಈ ನಮ್ಮ ವರದಿಯನ್ನು ಸರ್ಕಾರಕ್ಕೆ ನಾವು ಏನು ವರದಿಯನ್ನು ಸಲ್ಲಿಸಬೇಕಲ್ಲ, ಆ ವರದಿಯಲ್ಲಿ ಹಾಕ್ತಾ ಇದ್ದೇವೆ. ಮತ್ತು ಯಾವ್ಯಾವ ರೀತಿಯ ಪ್ರವಾಸೋದ್ಯಮಕ್ಕೆ ಇಲ್ಲಿ ಅವಕಾಶ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಇದ್ದೇವೆ. ಇದರ ಜೊತೆಗೆ ಇಂಥ ಪ್ರವಾಸೋದ್ಯಮ ಇದೆ ಅಂತ ಜಗತ್ತಿಗೆ ಗೊತ್ತಿಲ್ಲಲ್ಲ, ಅಂಥ ಪ್ರವಾಸೋದ್ಯಮನ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡುವ ಹಾಗೆ ಮಾಡುವ ಪ್ರಯತ್ನವನ್ನು ನಾವು ನಮ್ಮ ವರದಿಯಲ್ಲಿ ಮಾಡಿದ್ದೇವೆ. ಈಗ ಉದಾಹರಣೆಗಾಗಿ ಹಾರ್ನ್ ಬಿಲ್ ಇದೆಯಲ್ಲ, ಹೌದು, ಆ ಹಾರ್ನ್ ಬಿಲ್ ಈಗ ಕೇವಲ ದಾಂಡೇಲಿಯ ಅಷ್ಟೇ ಅಲ್ಲ, ಬೇರೆ ಕಡೆಗೆ ಬರ್ತಾ ಇವೆ. ಅದಕ್ಕೆ ಎರಡು ಪ್ರಬಲವಾದಂಥ ಎರಡು ಕಾರಣಗಳು, ನಾನು ಅಭ್ಯಾಸ ಮಾಡಿದ ಪ್ರಕಾರವಾಗಿ ದಾಂಡೇಲಿಯಲ್ಲಿ ಅವಕ್ಕೆ ಗೂಡು ಕಟ್ಟುವ ಅವಕಾಶಗಳು ಸ್ವಲ್ಪ ಕಡಿಮೆಯಾಗಿದೆ ಅಂದರೆ ಹಾರ್ನ್ ಬಿಲ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿದೆ. ಬಹಳ ಆಶಾದಾಯಕ ಅದು. ಅವು ಈಗ ಯಲ್ಲಾಪುರದ ಒಂದು ಜೋಡ್ಕೆರೆ ಅಂತ ಇದೆ, ಅಲ್ಲಿ ಬಂದು ಗೂಡು ಕಟ್ತಾ ಇವೆ, ಅಲ್ಲಿ ಅವು ತಮ್ಮ ಸಂತಾನ ಉತ್ಪತ್ತಿಯನ್ನು ಮಾಡ್ತಾ ಇವೆ. ಇವುಗಳನ್ನು ನೋಡುವ ದೃಷ್ಟಿ ಇವು ಕೂಡ ಆಗಬೇಕು ಅನ್ನುವ ನಿಲುವಿನಲ್ಲಿ ನಾವು ಈ ಪ್ರವಾಸದ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಆದರೆ ನಾವು ಸಿದ್ಧಪಡಿಸಿದ ವರದಿಯನ್ನು ಎಲ್ಲವನ್ನೂ ಅನುಷ್ಠಾನಕ್ಕೆ ತರೋದಾದರೆ, ಈಗ ನಾವು ದೊರೆ ಕಟ್ಟೆ ಅಂತಿದೆ, ಅದು ಮೋತಿ ಗುಡ್ಡ ಅಂತ ನಾವು ಚಿರಪರಿಚಯ. ಮೋತಿ ಗುಡ್ಡ ಅಂದರೆ ಅಲ್ಲಿ ತನಕ ಕಾರು ಸಹಿತ ಹೋಗ್ತದೆ. ದೊರೆ ಕಟ್ಟೆ ಅಂತ ಇದೆ. ಅಲ್ಲಿ ಹೋಗಿ ನಿಂತರೆ ಇಡೀ ನಮ್ಮ ಕರಾವಳಿಯ ಎಲ್ಲ ತಾಲೂಕುಗಳು ಕಾಣ್ತವೆ, ಅಷ್ಟು ಎತ್ತರದ ಅಲ್ಲಿ ನೀರಿದೆ. ಅಲ್ಲಿ ನಡೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕರಡಿಗಳಿವೆ, ಹೋಗ್ಬೇಕಾದ್ರೆ ಕರಡಿಗಳಿವೆ. ನಾನು ನಮ್ಮ ಪ್ರಾಜೆಕ್ಟ್ನಲ್ಲಿ ಏನೇ ಮಾಡಿದ್ದೇನೆ, ಅಲ್ಲಿಗೆ ಒಂದು ರೂಪವೇ ಮಾಡಬೇಕು ಅಂತ. ಆನಂತರ ನಾನು ಇಲ್ಲಿ ಬೆಳಗಾವಿಂದ ಸೆಷನ್ ನಡೀತಿರುವ ಸಂದರ್ಭದಲ್ಲಿ ಎಚ್ ಕೆ ಪಾಟ್ರು ನನಗೆ ದೂರವಾಣಿ ಮೂಲಕ ಹೇಳಿದರು, ಆದಷ್ಟು ಬೇಗ ಒಂದು ಪ್ರಾಜೆಕ್ಟನ್ನು ಕಳಿಸಿ ಅಂತ. ಅದನ್ನು ಕಳಿಸಿದ್ದೆ ನಾನು. ಅದನ್ನು ಸರಿಯಾಗಿ ಮಾಡೋದಾದ್ರೆ 10 ಕೋಟಿ ರೂಪಾಯಿ ಬೇಕು ಕನಿಷ್ಠ. ಹಾಗೆ ಈಗ ನಮ್ಮ ವರದಿಯಲ್ಲಿ ಏನೇನು ಆಗಬೇಕು ಅಂತ ನಾವು ಹೇಳಿದವಲ್ಲ, ಅವನ್ನೆಲ್ಲವೂ ಇಂಪ್ಲಿಮೆಂಟ್ ಆಗೋದಾದರೆ ಕರ್ನಾಟಕ ರಾಜ್ಯದ 3 ವರ್ಷದ ಬಜೆಟ್ಟೇ ಬೇಕು, ಅದರ ಅರಿವು ನನಗಿದೆ. ಆದರೆ ನಾನು ಅಲ್ಲಿ ಪ್ರಿಯಾರಿಟಿಯ ಲಿಸ್ಟನ್ನು ಕೊಟ್ಟಿದ್ದೇವೆ. ಪ್ರಿಯಾರಿಟಿ ಲಿಸ್ಟ್ ಇಂಥದ್ದು ಮೊದಲಾಗಬೇಕು, ಇದು ಎರಡನೇದಾಗಬೇಕು, ಮೂರನೇದಾಗಬೇಕು ಅಂತ ಅದನ್ನು ಕೊಡ್ತಾ ಇದ್ದೇವೆ. ಅದರಿಂದ ನಮಗೆ ಅಲ್ಲಿ ನಾವು ಒಂದು 1000 ಆಗಬೇಕಂತ ಬರೆದಿರ್ಬೋದು, ನಮಗೆ ಒಂದು ವರ್ಷಕ್ಕೆ ಒಂದು ಎರಡಾದರೂ ಸಾಕು, ಅದು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗ್ತದೆ. ನಾವು ಪ್ರಿಯಾರಿಟಿ ಕೊಟ್ಟಿದ್ದೇವೆ, ಇಂಥದ್ದು ಆಗಲೇಬೇಕಂತ ಪ್ರಿಯಾರಿಟಿ ಕೊಟ್ಟಿದ್ದೇವೆ. ಹಾಗೆ ನಾವು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿಯೇ ಪ್ರವಾಸೋದ್ಯಮ ಇಲಾಖೆ ಅಂತ ಒಂದಿದೆ, ಆ ಜಿಲ್ಲಾಡಳಿತದ ಮೂಲಕ ಅದು ನಡೆಯುವಂತಹ, ಇದರ ಹೊರತಾಗಿ ಜನಸಾಮಾನ್ಯರ ಒಂದು ಪಾತ್ರ ಏನು, ಅವರ ಒಂದು ಜವಾಬ್ದಾರಿ ಏನು ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ? ಈಗ ನೋಡಿ, ಖಾಸಗಿಯವರು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಿಷಾದದಿಂದ ಹೇಳೋದಾದರೆ, ಸರಕಾರಿ ಪ್ರವಾಸೋದ್ಯಮಕ್ಕಿಂತಲೂ ಖಾಸಗಿ ಪ್ರವಾಸೋದ್ಯಮ ಬಹಳ ಚೆನ್ನಾಗಿಯೇ ಇದೆ. ಅಲ್ಲಿಯ ಒಂದು ವ್ಯವಸ್ಥೆಯು ಚೆನ್ನಾಗಿದೆ, ಮತ್ತು ಸ್ವಚ್ಛತೆಯ ದೃಷ್ಟಿಯಿಂದಲೂ ಬಹಳ ಚೆನ್ನಾಗಿ ಇರೋದನ್ನು ನಾವು ನೋಡ್ತೇವೆ. ನಾವು ಸರ್ಕಾರವನ್ನು ತೆಗಳ್ತಾ ಇಲ್ಲ, ಸರ್ಕಾರದಲ್ಲಿ ಆಗಬೇಕು. ಸರ್ಕಾರದಲ್ಲಿ ಏನಾಗಿದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕೇಂದ್ರದಲ್ಲಿರುವ ಪ್ರವಾಸೋದ್ಯಮ ಇಲಾಖೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಅಲ್ಲಿಯ ಉಪನಿರ್ದೇಶಕರು ಕೂಡ, ಸದ್ಯ ಉಪನಿರ್ದೇಶಕರು ಕೂಡ ಅರಣ್ಯ ಇಲಾಖೆಯ ಒಬ್ಬ DCF ಅಲ್ಲಿಯ ಚಾರ್ಜ್ ಅನ್ನು ತೆಗೆದುಕೊಂಡು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನು ಹೇಳೋದು ಒಬ್ಬ ಇಂಡಿಪೆಂಡೆಂಟ್ ಆದಂತಹ ಒಬ್ಬ ಉಪನಿರ್ದೇಶಕರಿರಬೇಕು, ಇಂಡಿಪೆಂಡೆಂಟ್ ಆದಂತಹ ಸಿಬ್ಬಂದಿಗಳು ಇರಬೇಕು. ಅನಂತರ ಇನ್ನೂ ಒಂದು ವಿಷಯ ಇದೆ, ಕರ್ನಾಟಕ ವಿಶ್ವವಿದ್ಯಾಲಯ MTA ಅಂತ ಒಂದು ಕೋರ್ಸ್ ಅನ್ನು ಮಾಡಿದೆ, ಸ್ನಾತಕೋತ್ತರ ಪದವಿ ಅದು, ಮಾಸ್ಟರ್ ಆಫ್ ಟೂರಿಸಂ ಅಂಡ್ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ಅನೇಕದವರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದಾರೆ, ಟೂರಿಸಮ್ ಬಗ್ಗೆ ಮುಗಿಸಿದ್ದಾರೆ. ಅವರನ್ನು ಅವರು ಈಗ SDC ಪೋಸ್ಟ್ ಕೊಟ್ಟರು ಬರ್ತಾರೆ. ಅವರು ಬಂದರೆ ಅವರಿಗೆ ಆಸಕ್ತಿಯಿಂದ ಆ ಕೋರ್ಸ್ ಅನ್ನು ಮಾಡಿದ್ದಾರೆ, ಅವರು ಬಂದರೆ ನಮಗೆ ಟೂರಿಸಂ ಬೆಳಿಲಿಕ್ಕೆ ಬಹಳಷ್ಟು ಅನುಕೂಲ ಆಗಬಹುದು. ಅದು ಆ ಕೆಲಸ ಆಗಬೇಕು. ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ನಾವು ಅವರನ್ನ ದೂಷಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆದ್ರಿಂದ ನಾವು ನಿರೀಕ್ಷೆಯಂತ ಸೇವೆಯನ್ನು ಅಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೊನೆಯದಾಗಿ ಈ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಎಷ್ಟರ ಮಟ್ಟಿಗೆ ಭವಿಷ್ಯ ಇದೆ ಅಂತ ಹೇಳ್ತೀರಿ? ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಭವಿಷ್ಯದ ದೃಷ್ಟಿಯಿಂದ ನಾವು ಎಣಿಸೋದಾದ್ರೆ ಇಡೀ ಜಗತ್ತಿನಲ್ಲಿ ಇಲ್ಲದ ಭವಿಷ್ಯ ಟೂರಿಸಂ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಗೆ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಇರುವ ಎಷ್ಟು ಪ್ರವಾಸೋದ್ಯಮದ ಪ್ರಕಾರಗಳು ಇವೆಯಲ್ಲ, ಅದಕ್ಕಿಂತಲೂ ಹೆಚ್ಚು ರೀತಿಯ ಪ್ರವಾಸೋದ್ಯಮದ ಪ್ರಕಾರಗಳನ್ನು ನಮ್ಮ ಜಿಲ್ಲೆಯಲ್ಲಿ ಅಳವಡಿಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಈಗ ಒಂದೇ ನಿಮ್ಗೆ ಹೇಳೋದಂದ್ರೆ ಪಾತ್ರಗಿತ್ತಿ, ಬಟರ್ಫ್ಲೈ ಪಾತ್ರಗಿತ್ತಿ. ಸಿಂಗಾಪುರದಲ್ಲಿ ಆ ಪಾತ್ರಗಿತ್ತಿದೇ ಒಂದು ಪ್ರವಾಸೋದ್ಯಮ ಮಾಡಿದ್ದಾರೆ. ಪಾತ್ರಗಿತ್ತಿಗಳನ್ನು ನೋಡ್ಲಿಕ್ಕೆ ಜನ ಹೋಗ್ತಾರೆ. ನಮ್ಮಲ್ಲಿ ನೈಸರ್ಗಿಕವಾಗಿಯೇ ಪಾತ್ರಗಿತ್ತಿಗಳು ಬರ್ತವೆ, ಆರ್ಕಿಡ್ಗಳಿವೆ, ಹೌದು, ಅವುಗಳನ್ನ ನೋಡ್ಲಿಕ್ಕೆ ಆಗ್ತದಲ್ಲ. ನಮ್ಮಲ್ಲಿ ಒಂದು ರೀತಿಯ ಕಾಡುಗೊಂಡೆ ಅಂತ ಇದೆ, ಆ ಕಾಡುಗೊಂಡೆ ಪಾತ್ರಗಿತ್ತಿಯನ್ನ ಬಹು ಪ್ರಮಾಣದಲ್ಲಿ ಆಕರ್ಷಣೆ ಮಾಡ್ತದೆ. ಒಂದು ಅದು ಹೀಗೆ ಬೀಜ ಹೊತ್ತಾಕಿದ್ರೆ ಸಾಕು, ನೀವು ನೀರು ಕೊಡ್ಬೇಕಂತಿಲ್ಲ, ಪಾಪ ಅದು ಹುಟ್ಟುಕೊಳ್ತದೆ, ಬೆಳೀತದೆ, ಪಾತ್ರಗಿತ್ತಿ ಅಲ್ಲಿ ಬರ್ತದೆ. ಅದರಿಂದ ನೈಸರ್ಗಿಕವಾಗಿ ನಮಗೆ ಸಿಕ್ಕಂತ, ಪ್ರಾಕೃತಿಕವಾಗಿ ನಮಗೆ ಸಿಕ್ಕಂತಹ ಏನಿದೆ ಅಲ್ಲ ಸನ್ನಿವೇಶಗಳನ್ನೇ ಸರಿಯಾಗಿ ಬಳಸ್ಕೊಂಡ್ರೆ ಉತ್ತರ ಕನ್ನಡ ಜಿಲ್ಲೆ ಜಗತ್ತಿನ ಅತೀ ಶ್ರೇಷ್ಠ ಪ್ರವಾಸೋದ್ಯಮ ಜಿಲ್ಲೆ ನಕ್ಷೆಯಲ್ಲಿ ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸಂತೋಷ ಬೀರಣ್ಣನಾಯಕ ಮೊಗಟ ಅವರೇ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿಯಾದಂಥ ಒಂದು ಪ್ರವಾಸೋದ್ಯಮವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಪಾಲ್ಗೊಳ್ಳುವಿಕೆ ಅಥವಾ ಒಂದು ಅವರ ಒಂದು ಉತ್ಸಾಹವು ಕೂಡ ಬಹಳಷ್ಟು ಮುಖ್ಯವಾಗ್ತದೆ ಎನ್ನುವಂಥ ಮಾತನ್ನು ಹೇಳಿದಿರಿ. ತುಂಬ ಸಂತೋಷ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಅವಕಾಶ ಕೊಟ್ಟಕ್ಕಾಗಿ ತಮಗೂ ಧನ್ಯವಾದಗಳು. ಇದುವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅವಕಾಶಗಳು ಮತ್ತು ಸವಾಲುಗಳು ಈ ಕುರಿತು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿಯ ಅಧ್ಯಕ್ಷರಾದ ಬೀರಣ್ಣ ನಾಯಕ್ ಮೊಕಟ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮುಂದೆ ಗುರುಬಸವನಗೌಡ ಮತ್ತು ಸಂಗಡಿಯಿಂದ ಭಜನಾ ಪದಗಳನ್ನು ಕೇಳೋಣ. ಬೀಸುನು ಬಾಗೋದೆ ಗೆಳತಿ, ಬೀಸುನು ಬಾಗೋದೆ ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ, ನೀರುಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ, ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ, ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ, ಕೊಡಬಿಟ್ಟ ನೀರನ್ನು ಒಯ್ದರ ಗೆಳತಿ, ಬೀಸುನು ಬಾಗೋದೆ ಗೆಳತಿ, ಬೀಸುನು ಬಾಗೋದೆ. ಸುತ್ತ ದೇವರ ಗುಡಿ ನಡುವ ದೇವರ ತಡಿ, ಸುತ್ತ ದೇವರ ಗುಡಿ ನಡುವ ದೇವರ ತಡಿ, ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ, ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ, ಗುಡಿ ಬಿಟ್ಟ ದೇವರನ, ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ, ಈಸುನು ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ, ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ, ಈಶ ಸದಾ ಶಿವನ ನೆನೆಯೋಣ ತಂಗಿ, ಈಶ ಸದಾ ಶಿವನ ನೆನೆಯೋಣ ತಂಗಿ, ಶಿವನ ಈಶ ಸದಾ ಶಿವನ ನೆನೆಯುನ ತಂಗಿ, ಬೀಸುನು ಬಾಗೋದೆ ಬೀಸುನು ಬಾಗೋದೆ, ಬೀಸುನು ಬಾಗೋದಿ ಹಸನಂಗಾದಿ, ah ಮಾಯಾವಲ್ಲಿಂದ ಬಂದೀನಿ ಬರುವಾಗ ಸಂಗಾಟಿತೇನೋ ಇಟ ಮುಂದೆ ಆ ತಮ್ಮಾಯಾವಲ್ಯ